ಕಥೆ, ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು? ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಆಕಾಶವಾಣಿ ಕಾರವಾರ. ಯಕ್ಷಗಾನದ ಹಾಡುಗಳು. ಪ್ರಸಂಗ: ಶ್ರೀಮತಿ ದುರ್ಗಾ ಪರಮೇಶ್ವರಿ ಕುಕ್ಕಿಲ ಇವರಿಂದ ಸೀತಾಪಹರಣ. ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳು. ಶಾಂಕುಶಧರ ಕಮಲ ಪ್ರಶಸ್ತ ಶ್ಯಾಮಲ ಕರ್ಮ ವಿಲಂಬಿತ ಸೂತ್ರ ಶವದನನು ಉತ್ಸವದ ವಿಭವದಲ್ಲಿ ದಶಕಂಠ ನಾನು ಜಯ ಕಂಡನು ಸುರ ಚಿತ್ತದಿ ಭ್ರಮೆಗೊಂಡನು ಎಸೆವ ಬೋಲಗವ ಬಿಟ್ಟುಂಡನು ಎಸೆವ ಬೋಲಗವ ಬಿಟ್ಟುಂಡನು ಅತಿ ಕುಶಲದಿಂದೊಳಗೆದ್ದು ಬಂದನು ನಿನ್ನಳಿ ರಾಮಾನಂ ಬಾತನಿಗೆ ಅಂಥ ಚೆಲುವೆಯೇನೆ ಜಾನಕಿ ದೇವಿ ಅಂಥ ಚೆಲುವೆಯೇನೆ ಕಾಂತೆ ಜಾನಕಿ ದೇವಿ ಅಂಥ ಚೆಲುವೆಯೇನೆ ಕಾಂತೆ ಜಾನಕಿ ದೇವಿ ಕಾಂತೆಯರುಳು ಮಂಡೋದರಿಗಿಂತ ಸೊಬಗೇನೆ ಅಂಥ ಚೆಲುವೆಯೇನೆ ಜಾನಕಿ ದೇವಿ ಅಂಥ ಚೆಲುವೆಯೇನೆ ತನ್ನಾಗ ನಿಭವೇಣಿ ಸಣ್ಣಿನ ಕಡು ಜಾಣೆಯ ಗಣಿ ಬವೆಣಿಯ ಪಂಕಜ ಸದ ಗಣ್ಣಿನ ಕಡು ಜಾಣೆಯ ಹೊನ್ನ ಪೂತಳಿ ಗೊಂಬೆಯ ಹೊನ್ನ ಪೂತಳಿ ಸವಿನುಡಿಯ ಕೇಳ್ದು ಅಂಗ ಜನ ಶರತಾಗಿ ಅಂಗ ಜನ ಶರತಾಗಿ ರಾವಣ ಭ್ರಮೆಗಳು ತೋ ಅಂಗನೆ ಮಂಡೋ ದರಿಗಿ ಸಂಗತಿಯ ಅಂಗನೆ ಮಂಡೋದರಿಗಿ ಸಂಗತಿಯ ಹೊರವೆ ಜನು ತಾವಳೆ ಕರೆ ತಂದ ತಂಗಿಯ ಸವಿ ನುಡಿಯೋ ಕೇಳ್ದು ತರವಲ್ಲ ಕಾಂತ ತರವಲ್ಲ ಆ ಕಠಿಣತರ ವಾಕ್ಯಮಂ ಕೇಳ್ದು ಶ್ರೀರಾಮ ರಾಮ ಶ್ರೀರಾಮ ಎಂದು ಕರ್ಣವೆರಡಂ ಮುಚ್ಚಿ ಭೂಮಿಯೊಳು ಏಳಾಜ್ಯಂ ಬರೆದಿದ ಭೂಮಿಯಳು ಏಳಾಜ್ಞಯಂ ಬರೆದಿದ ಮೀರಿ ಮುದಡೆಯ ಇಡದಿರೆಂದು ಕಾಮಿನಿಯ ಕಠಿಣ ತರ ವಾಕ್ಯವೂ ಕೇಳ್ದು ರಾಮ ದೇವಲಕ್ಷ್ಮಣ ನಿಂತು ಮಾಡಿದ ಆ ಪಡಲು ಕತೆಗಳಿಗೆ ಸೆರೆಯ ಬಿಡುವ ಕಾಲ ಬಂತು ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡೆ ದೇವಿ ಉಪ್ಪಿಗಾದ Thank you.